ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮನರೇಗಾ, ಮನೆ ಅಂಗಳದಲ್ಲಿ ಉದ್ಯೋಗ, ಉದ್ಯೋಗ ಖಾತರಿ ನಡಿಗೆ ಸಬಲತೆ ಎಡೆಗೆ. ಉತ್ತರ ಕನ್ನಡದಲ್ಲಿ ಮನರೇಗಾ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ನರೇಗಾ ಯೋಜನೆಯಲ್ಲಿ ಕೂಲಿ ಹಾಗೂ ಉದ್ಯೋಗದ ಜೊತೆಗೆ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆಗೆ ಆದ್ಯತೆ. ಪ್ರತಿ ಅರ್ಹ ಕುಟುಂಬಕ್ಕೆ 100 ದಿನಗಳ ಕೆಲಸ. ಸಮುದಾಯದ ಕೆಲಸಗಳಲ್ಲಿ ಪಾಲ್ಗೊಳ್ಳಿ, ಸುಸ್ಥಿರ ಆಸ್ತಿ ಮತ್ತು ಬದುಕನ್ನ ರೂಪಿಸಿಕೊಳ್ಳಿ. ಮನರೇಗಾ ಕುರಿತ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಬೇಕಾದಂತ ಉಚಿತ ಏಕೀಕೃತ ಸಹಾಯವಾಣಿ ಸಂಖ್ಯೆ 8277750000. ಮನರೇಗಾ, ಮನೆಯಂಗಳದಲ್ಲಿ ಉದ್ಯೋಗ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಕೇಳುಗರೆ, ಬಾನ್ಸಾಯಿ ಕೃಷಿ ಈ ಕುರಿತು ಕುಮಟಾ ತಾಲೂಕಿನ ಕಲ್ಲಬ್ಬೆಯ ಲಕ್ಷ್ಮೀನಾರಾಯಣ ರಾಮಚಂದ್ರ ಹೆಗಡೆ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತು ನಾವು ಕುಮಟಾ ತಾಲೂಕು ಕಲ್ಲಬ್ಬೆಯ ಬೋನ್ಸಾಯಿ ಒಂದು ವನದಲ್ಲಿದ್ದೇವೆ, ಎಲ್ಆರ್ ಹೆಗಡೆಯವರ ಮನೆಯಲ್ಲಿ. ಇವರು ನಿವೃತ್ತ ಅರಣ್ಯ ಅಧಿಕಾರಿಯಾಗಿ RFO ರೇಂಜ್ ಫಾರೆಸ್ಟ್ ಆಫೀಸರ್ ಅಥವಾ ವಲಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ನಿವೃತ್ತರಾದಂಥವರು. ಹವ್ಯಾಸವಾಗಿ ಬೋನ್ಸಾಯಿಯನ್ನು ಮಾಡಿಕೊಂಡು ಕಳೆದ 6 ವರ್ಷಗಳಿಂದ ಬರ್ತಾ ಇದ್ದಾರೆ. ಅವರ ಅನುಭವನ ಇವತ್ತು ನಾವು ಕೇಳೋಣ. ಜೊತೆಗೆ ಬೇರೆ ಬೇರೆ ಗಿಡಗಳಲ್ಲಿ ಈ ಬೋನ್ಸಾಯಿಯನ್ನು ಯಾವ ರೀತಿ ಮಾಡಬಹುದು ಎನ್ನುವಂಥ ಒಂದು ತಾಂತ್ರಿಕತೆಯನ್ನು ಕೂಡ ಅವರಿಂದ ತಿಳ್ಕೊಳ್ಳೋಣ. ಎಲ್ಲರೂ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ, ಶ್ರೋತೃಗಳಿಗೆಲ್ಲ ನಮಸ್ಕಾರ. ಹೇಳಿ, ಈಗ ಈ ಬೋನ್ಸಾಯಿ ಕಲೆ ಎನ್ನುವಂಥದ್ದು ಅದರ ಒಂದು ವಿಶೇಷತೆ ಏನು, ಏನಿದು ಬೋನ್ಸಾಯಿ ಅಂದರೆ? ಬೋನ್ಸಾಯಿ ಅಂತಂದರೆ ಒಂದು ಗಿಡವನ್ನು ಕಸಿ ಮಾಡಿ ಅದನ್ನು 8 ವರ್ಷದವರೆಗೆ ಬೆಳೆಸಿದಾಗ, ಈಗ ಆಲ ಅಶ್ವತ್ಥ ಇರ್ಬೋದು, ಇಂಥದೆಲ್ಲ ಒಂದು 8 ವರ್ಷ ಬೇಕು, ಅದನ್ನು ಒಂದು ವೃಕ್ಷವಾಗಿ ತೋರಿಸುವಂಥ ಒಂದು ಕಲೆ. ಇದು ಮೊದಲು ಜಪಾನ್ನಲ್ಲಿ ಜಾಸ್ತಿ, ಈಗಲೂ ಪ್ರಚಲಿತ ಇರುವಂಥ ಒಂದು ಕಲೆ. ನಾವು ಅಂದರೆ ಅದಕ್ಕೆ ನೀರು ಮತ್ತು ಗೊಬ್ಬರ ಪ್ರತಿ ವರ್ಷ ಹಾಕೋದ್ರಿಂದ ಅದು ಕೃಷಿನೂ ಮತ್ತು ಅದ್ರ ಒಟ್ಟಿ ಕಲೆನೂ, ಅದೆರಡು ಹೌದು. ಆದರೆ ಇದು ಒಂದು ಆಸಕ್ತಿಯ ವಿಷಯವಾಗಿ ಮಾಡಿಕೊಂಡಿರುವಂತಹದ್ದು ಅಥವಾ ಇದರಲ್ಲಿ ಏನಾದರೂ ಲಾಭದಾಯಕ ದೃಷ್ಟಿಯಿಂದಲೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ಈಗ ನಾನು ಅರಣ್ಯ ಇಲಾಖೆಯಲ್ಲಿ 37 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಪರಿಸರದಿಂದ ಮತ್ತು ಸಮಾಜದಿಂದ ನಾವು ಸಾಕಷ್ಟನ್ನು ಪಡೆದಿದ್ದೀವಿ. ಅದನ್ನು ಜನರಿಗೆ ಈ ಪರಿಸರದ ಬಗ್ಗೆ ಮಾಹಿತಿ ಕೊಟ್ಟಂಗಾಯಿತು. ಅತಿ ಕಡಿಮೆ ಜಾಗ ಹಾಗೂ ಅತಿ ಕಡಿಮೆ ನೀರನ್ನು ಬೆಳೆಸಿ ಇದನ್ನು ಬೆಳೆಸಬಹುದು ಅಂತ ಒಂದು ಐಡಿಯಾ ಬಂತು. ನನಗೆ ರಿಟೈರ್ಡ್ ಆಗಿ 8 ವರ್ಷ ಆಯಿತು. 2016ರಿಂದ ಇದನ್ನು ನಾನು ಮಾಡುವುದರ ಜೊತೆಗೆ ಪ್ರತಿ ಬಂದಂಥ ನರ್ಸರಿಗೆ ಬಂದಂಥ ಅಥವಾ ಎಲ್ಲಾದರೂ ಹಿಂಗೆ ಕರೆದು, ಶಾಲೆ ಇರ್ಬೋದು, ಸಂಸ್ಥೆ ಇರ್ಬೋದು, ವಿದ್ಯಾಸಂಸ್ಥೆ ಯಾವುದೇ ಇರಲಿ ಅಥವಾ ಸ್ತ್ರೀ ಶಕ್ತಿ ಸಂಘಗಳಿರಲಿ, ಅವರೆಲ್ಲ ಸಾಕಷ್ಟು ಜನ ಬರ್ತಾರೆ. ಅವರಿಗೆ ಅಲ್ಲಿ ಹೋಗು ಮೊದಲೆಲ್ಲ ಇದನ್ನು ಕೊಡ್ತಾ ಇದ್ದೆ, ಈಗ ಇಲ್ಲಿಗೆ ಬರ್ತಾರೆ. ಕಾರಣ ಏನಂದರೆ ನನಗೆ ಅಲ್ಲಿ ಕೊಡುವಂಥವ್ರು ಸಮಯ ಇದೆಯಲ್ಲ, ಅದು ಸಾಕಾಗಲಿಕ್ಕಿಲ್ಲ. ಇಲ್ಲಿ ಬಂದರೆ ಪ್ರಾತ್ಯಕ್ಷಿಕೆ ತೋರಿಸಿ ಅವ್ರಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಯಾವ್ಯಾವ ಗಿಡಗಳನ್ನೆಲ್ಲ ಈ ಕುಬ್ಜ ಗಿಡಗಳಾಗಿ ಅಭಿವೃದ್ಧಿಪಡಿಸ್ಬೋದು? ಈಗ ಒಂದು ಸಲ ನಾವು ಒಂದು ಗಿಡವನ್ನು ಯಾವುದನ್ನು ಕಟ್ಟು ಮಾಡಿ ಹಾಕ್ತೀವಲ್ಲ, ಆಗ ಯಾವುದು ಚಿಗುರು ಬರ್ತದೋ ಅಂಥದ್ದನ್ನು ಬೋನ್ಸಾಯಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟದ್ದು ಈ ಪಾಟ್ ಮಾಡುವುದಿರಲಿ, ಇದಕ್ಕೆ ವೈರಿಂಗ್ ಮಾಡಬೇಕು, ಅದನ್ನು ಕುಬ್ಜ ಮಾಡುವುದಿದ್ರೆ ವೈಜ್ಞಾನಿಕವಾಗಿ ಯಾವ ರೀತಿ ಎಲ್ಲ ಮಾಡ್ಬೋದು ಅದನ್ನೆಲ್ಲ ಈಗ 2016ರಿಂದಲೂ ನಾನು ಇಲ್ಲಿ ಬಂದವರಿಗೆ ಅಥವಾ ನಾವು ಹೋದಲ್ಲಿ ಎಲ್ಲವರಿಗೂ ಉಚಿತ ಮಾರ್ಗದರ್ಶನ ಕೊಡ್ತಾ ಬಂದಿದ್ದೀನಿ. ಈಗ ಸಾಮಾನ್ಯವಾಗಿ ಬೀಜದಿಂದ ಅಭಿವೃದ್ಧಿಪಡಿಸಿರುವಂಥ ಒಂದು ಗಿಡಗಳಿರ್ಬೋದು ಅಥವಾ ಕಸಿ ಕಟ್ಟಿಯೂ ಕೂಡ ಗಿಡವನ್ನು ಅಭಿವೃದ್ಧಿಪಡಿಸಲಾಗ್ತದೆ, ಇದಕ್ಕೆ ಬೀಜದಿಂದಲೇ ಆಯ್ಕೆ ಮಾಡಿರುವಂಥ ಒಂದು ಗಿಡಗಳನ್ನು ನೀವು ಆಯ್ಕೆ ಮಾಡುವಂಥದ್ದು ಹೇಗಿದು? ಇಲ್ಲಿ ನಾವು ಪ್ರತಿಯೊಂದು ಗಿಡನೂ ಬೋನ್ಸೈಲಿ ಹಾಕಬೇಕಾದ್ರೆ ಜಾಸ್ತಿ ವರ್ಷ ಬಾಳಿ ಬದುಕುವಂಥ ಗಿಡಗಳನ್ನು ಹಾಕ್ತೀವಿ. ಉದಾಹರಣೆಗೆ ಆಲಶ್ವತ್ತ, ರಕ್ತ ಚಂದನ, ಯಾವುದೇ ಪಾರಿಟಿ ಸಂಬಂಧಪಟ್ಟ ಗಿಡ ಆಗಿದೆ ಅಂದರೆ 80 ವರ್ಷಕ್ಕಿಂತ ದೀರ್ಘಕಾಲ ಅದು ಬದುಕ್ತದೆ. ಅದನ್ನು ಹಾಕೋದ್ರಿಂದ ನಾವು ಒಂದು ಸಲ ನಾವು ಗಿಡವನ್ನು ತಯಾರು ಮಾಡಿ ಅಭಿವೃದ್ಧಿಪಡಿಸಿ ಒಂದು ಮರದ ಹಾಗೆ ತೋರಿಸುವಂಥ ಕಲೆ ಇದು. ಆ ಮರದಾಗೆ ತೋರಿಸ್ಬೇಕಾದ್ರೆ ಮಿನಿಮಮ್ ಹಾಲು ಅಶ್ವತ್ತಲ್ಲಿ ಆಗ್ಬಿಟ್ರೆ ದೊಡ್ಡ ಮರದಂಗೆ ಅಂದರೆ ಆನೆ ಕನ್ನಡಿಲಿ ನೋಡ್ದಂಗೆ, ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡ್ದಂಗೆ ಆ ರೀತಿ ಇರ್ತದೆ. ಅಂದರೆ ಅದು ತನ್ನ ಮೂಲ ಧರ್ಮ ಇಟ್ಕೊಂಡೇ ಬೆಳೀತದೆ. ಈಗ ಅಲ್ಲಿ ಎಷ್ಟು ವರ್ಷ ಬದುಕ್ತದೆ ಹೊರಗಡೆ ಈ ಜಾಗಿ ಪಾಟ್ನಲ್ಲೂ ಅಷ್ಟೇ ವರ್ಷ, ಒಂದು 150 ವರ್ಷ ಅಶ್ವತ್ಥ ಬದುಕ್ತಂದ್ರೆ, ಇಲ್ಲಿ ಅರಳಿ ಗಿಡ ಬದುಕ್ತಂದ್ರೆ ಇನ್ನು ನಮ್ಮ ಪಾಟ್ನಲ್ಲೂ 150 ವರ್ಷ ಬದುಕ್ತದೆ. ಆಲ್ದ ಗಿಡ 400 ವರ್ಷ ಬದುಕ್ತದೆ ಅಂತ ಇದೆ, ಅದು ಇಲ್ಲಿ 400 ವರ್ಷ ಬದುಕ್ತದೆ. ಈಗ ಈ ಕುಬ್ಜ ಗಿಡವನ್ನು ಮಾಡಬೇಕಿದ್ರೆ ಗಿಡವನ್ನು ನಾಟಿ ಮಾಡಬೇಕು ಅಥವಾ ನೇರವಾಗಿ ಬಿತ್ತನೆ ಕೂಡ ಮಾಡಬಹುದು. ಆಮೇಲೆ ಈ ಪಾಟ್ ಅಥವಾ ಒಂದು ಏನು ಹೂಕುಂಡ ಅಂತ ಹೇಳುವಂತಹದ್ದು, ಇದು ಯಾವ ರೀತಿ ಇರ್ತದೆ, ಅದರ ಒಂದು ಗಾತ್ರ ಎಷ್ಟು ಇರಬೇಕು, ಎಷ್ಟು ಆಳ ಇರಬೇಕು, ಹೇಗೆ? ಅದು ನಾವು ಒಂದು ಗಿಡವನ್ನು ಈ ಕುಬ್ಜವಾಗಿ ಬೆಳೆಸಬೇಕಾದ್ರೆ ಗಿಡ 100ಕ್ಕೆ 100 ಗಿಡನ ನಾವು ಕಸಿ ಮಾಡಿ ಹಾಕ್ತೀವಿ. ಯಾಕಂದರೆ ನಾವು ಡೈರೆಕ್ಟ್ ಬೀಜದಿಂದ ಹಾಕಿದಂಥ ಗಿಡ ಆದರೆ, ಈಗ ಒಂದು ಹಲಸಿನ ಗಿಡನ ಒಂದು ಕೊಟ್ಟೆಲಿ ಹಾಕಿ ಬೆಳೆಸ್ತೀವಿ, ಮೇಲ್ಗಡೆ ಕೆಳಗಡೆ ಎಷ್ಟು ಬೇರೆ ಹೋಗ್ತದೆ ಮೇಲ್ಗಡೆನೂ ಅಷ್ಟೇ ಗಿಡನೂ ಹೋಗಿರ್ತದೆ. ಇಲ್ಲಿ ಗಿಡ ಅಗಲವಾಗಿ ಹೋದಾಗ ಮಾತ್ರ ಅದನ್ನು ಕುಬಜ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಏರ್ ಲೇಯರಿಂಗ್ ಕಸಿ ಅದನ್ನು ಜನರಿಗೆ ನಾನು ಇದುವರೆಗೆ ಹೇಳ್ಕೊಡ್ತಾ ಬಂದಿದ್ದೀನಿ. ಅದನ್ನೇ ಮಾಡಿ ನಾನು ಎಲ್ಲ ಗಿಡವನ್ನು ರೆಡಿ ಮಾಡಿದ್ದೀನಿ. ಈಗಾಗಲೇ ನನ್ನ ಹತ್ರ ಔಷಧಿ ಗಿಡ ಇರ್ಬೋದು, ಈ ನಮ್ಮ ಪರಿಸರದಲ್ಲಿ ಈಗಾಗಲೇ ಅಳಿವಿನಂಚಿನಲ್ಲಿರುವ ಗಿಡ ಪಶ್ಚಿಮ ಘಟ್ಟದಲ್ಲಿ ಅದು ಯಾವುದು ಎಲ್ಲ ಇದೆಯೋ ಅದೆಲ್ಲ ಇಲ್ಲಿ ಮಾಡಿದ್ದೀನಿ. ಈಗ ಗಿಡವನ್ನು ಒಂದು ಸಾರಿ ನಾಟಿ ಮಾಡಿದ ನಂತರ, ನಾಟಿ ಮಾಡೋದಕ್ಕೆ ಮೊದಲು ಇದಕ್ಕೊಂದು ಪಾಟ್ ಮಿಕ್ಸ್ಚರ್ ಅಂತ ಬೇಕಾಗ್ತದಲ್ಲ, ಏನೇನು ಕೊಡ್ತೀರಿ ಅದಕ್ಕೆ? ಅದನ್ನು ನಾವು ಒಂದು ಕೆಂಪು ಮಣ್ಣು ಅದನ್ನು ನಾವು ಈ ಸಣ್ಣ ಜಾಲರಿಯಲ್ಲಿ ಅದನ್ನು ಜಾಳಿಸ್ತೀವಿ. ಅಂದರೆ ಮೂರಮ್ಮು ಇರಬೇಕು, ಸಣ್ಣ ಕಲ್ಲು ಚೂರು ಇರಬೇಕು ಅದಕ್ಕೆ. ಅದಕ್ಕೆ ಒಂದು ಬುಟ್ಟಿ ಅದನ್ನು ತಗೊಂಡಿದ್ದೆ ಆದರೆ ಸುಮಾರು ಒಂದು 20 ಕೆಜಿ 25 ಕೆಜಿ ಬಂದರೆ ಅದಕ್ಕೊಂದು 20 ಕೆಜಿ ಅಷ್ಟು ನಾವು ಈ ಉಮಿಕರಿ ಅಂದರೆ ಭತ್ತದ ಹೊಟ್ಟಿನಿಂದ ಸುಟ್ಟಾಗಿ ಬರುವಂಥ ಪೌಡ್ರು ಅದನ್ನು ಹಾಕ್ತೀವಿ. ಅದನ್ನು ಹಾಕೋದ್ರಿಂದ ನಮಗೆ 2 ದಿವಸ ಅಥವಾ 3 ದಿವಸಕ್ಕೆ ಒಂದು ಸಲ ಪಾಟಿಗೆ ಓಪನ್ ಇಟ್ಟಾಗ ನೀರು ಹಾಕಲಿಕ್ಕೆ ಅನುಕೂಲ ಆಗ್ತದೆ. ಈಗ ಬೇರೆ ಬೇರೆ ಶೇಪ್ನಲ್ಲಿರುವಂಥ ಒಂದು ಪಾಟ್ಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಇದೊಂದು ಯಾಕೆ ಆಕರ್ಷಣೀಯವಾಗಿ ಕಾಣಲಿಕ್ಕೆ ಅಂತ ಮಾಡುವಂಥದ್ದು ಹೇಗೆ? ಇಲ್ಲ, ನಾವು ಇದರಲ್ಲಿ ವಿಶೇಷ ಅಂದರೆ ನಾವು ಈಗ ಎಲ್ಲಿ ಮಾರ್ಕೆಟಲ್ಲಿ ಸಿಗ್ತದಲ್ಲ ಆ ಪಾಟನ್ನು ತಗೊಂಡಾಗ ಅದು ಬುಡ ಏನಿರ್ತದೆ ಕಡಿಮೆ ಇರ್ತದೆ, ಮೇಲೆ ಅಗಲಾಗಿರ್ತದೆ, ಹೈಟ್ ಜಾಸ್ತಿ ಇರ್ತದೆ. ಇಲ್ಲಿ ಮ್ಯಾಕ್ಸಿಮಮ್ 4-6 ಇಂಚ್ ಹೈಟ್ ಸಾಕಾಗ್ತದೆ ಇದಕ್ಕೆ. ಮತ್ತು ಮೇಲ್ಮೈ ಎಷ್ಟಿದೆಯೋ ಅಷ್ಟೇ ಕೆಳಮೈಯೂ ಇರ್ತದೆ. ಆಗೇನಾಗ್ತದೆ, ನಾವು ಕಸಿ ಮಾಡಿದ ಹಾಕಿದಾಗ ಗಿಡ ಏನಿದೆ ಅದು ಬೇರು ಅಗಲವಾಗಿ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ವರ್ಷಕ್ಕೊಂದ್ಸಲ ಅಥವಾ 2 ವರ್ಷಕ್ಕೆ 1 ಸಲ ರೀಪಾಟಿಂಗ್ ಮಾಡ್ತೀವಿ. ಆಗಲೂ ಇದೇ ನಾವು ಹೇಳಿದ ಮಣ್ಣಿನ ಮಿಕ್ಸನ್ನೇ ಉಪಯೋಗ ಮಾಡ್ತೀವಿ. ಈಗ ಉಮಿಕರಿಲಿ ನೀರನ್ನು ಮಣ್ಣಿನಕ್ಕಿಂತ ಜಾಸ್ತಿ ಹಿಡ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಉಮಿಕರಿಯನ್ನು ಮಿಕ್ಸ್ ಮಾಡಿದಾಗ ಪ್ರತಿ ದಿವಸ ನೀರು ಹಾಕೋದು ಅವಶ್ಯಕತೆ ಬರುವುದಿಲ್ಲ, 2 ದಿವಸಕ್ಕೆ 3 ದಿವಸಕ್ಕೆ 1 ಸಲ ನೀರು ಹಾಕರೆ ಸಾಕಾಗ್ತದೆ. ಅಂದರೆ ಈಗ ನೀರು ಮತ್ತು ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ಕೊಡೋದು? ಅದು ವಾರ್ಷಿಕವಾಗಿ 2 ಟೈಮ್ ಕೊಡ್ತೀನಿ ನಾನು ಸಾವಯವ ಗೊಬ್ಬರ ಮಾತ್ರ. ಅದನ್ನು ಸಾಮಾನ್ಯವಾಗಿ ಈಗ ನವಂಬರ್ ಟೈಮಲ್ಲಿ ಈಗ ಕೊಟ್ಟಿದ್ದೀವಿ ಈಗ ಮೊನ್ನೆ, ಇನ್ನು ಮೇ ಟೈಮಲ್ಲಿ 1 ಸಲ ಕೊಡ್ತೀವಿ. 1 ಕೆಜಿ ಅಷ್ಟು ಸಾಕರೆ ಸಾಕಾಗ್ತದೆ. ಇದರಲ್ಲಿ ಆಲ ಮತ್ತು ಅಶ್ವಥ ಅರಳಿ ಗಿಡ ಇದೆಯಲ್ಲ ಸರ್, ಅದರಲ್ಲಿ ಎಷ್ಟು ವರ್ಷ ಜಾಸ್ತಿ ಆಯಿತಾ ಅಷ್ಟು ಅದಕ್ಕೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ವ್ಯಾಪಾರ ದೃಷ್ಟಿ ನೋಡಿ, ವ್ಯಾಪಾರ ದೃಷ್ಟಿ ನೋಡುವವರಿಗೆ ಇದು ಅಂದರೆ ಒಂಥರ ಕೌಶಲ್ಯ ಅಭಿವೃದ್ಧಿ. ಈಗ ನಮ್ಮ ಯುವ ಜನಕ್ಕೆ ಒಂದು ಐಡಿಯಾ ಕೊಡಲಿಕ್ಕೆ, 4 ಗಿಡವನ್ನು ನಾವು ಮನೆ ಮುಂದೆ ಮಾಡಿಕೊಂಡಾಗ ಅದೇನಾಗ್ತದೆ, ಆಗ ಈ ಜನರಿಗೆಲ್ಲ ಅವರು ಉಸಿರಾಡಲಿಕ್ಕೆ ಸ್ವಾತಂತ್ರ್ಯ ಆಗ್ತಾರೆ ಮೇನಾಗಿ. ಮತ್ತು ಈಗ ಆಲ ಅರಳಿಯನ್ನೆಲ್ಲ ಅಷ್ಟು ಸುದೀರ್ಘ ಕಾಲ ಬದುಕೋದ್ರಿಂದ 1 ಸಲ ಅದನ್ನು ಆರೈಕೆ ಮಾಡಿ 1-3 ವರ್ಷದವರೆಗೆ ಅದಕ್ಕೆ ನಮಗೆ ಯಾವ ಆಕಾರ ಬೇಕು ಆ ಆಕಾರ ಕೊಟ್ಕೊಂಡ್ರೆ ಆ ಆಕಾರದಲ್ಲೇ ಬೆಳೀತದೆ ಸರ್. ಸ್ವಲ್ಪ ಈ ಆಕಾರ ಕೊಡೋದ್ರ ಬಗ್ಗೆ ಹೇಳಿದರೆ ಟ್ರೈನಿಂಗ್ ಅದನ್ನು ಯಾವ ರೀತಿ ಕೊಡುವಂಥದ್ದು, ಬೇರೆ ಏನೇನು ಸಲಕರಣೆಗಳೆಲ್ಲ ಬೇಕಾಗ್ತವೆ? ಅದಕ್ಕೆ ಸಲಕರಣೆ ಅಂದರೆ ಈಗ ನಾವು ಕಸಿ ಕಟ್ಟಲಿಕ್ಕೆ ಗ್ರಾಫ್ಟಿಂಗ್ ಮಾಡಲಿಕ್ಕೆ ಹೇಳ್ಕೊಡ್ತೀನಿ, ಒಂದು 10 ರೀತಿ ಗ್ರಾಫ್ಟ್ ಮಾಡಲಿಕ್ಕೆ ಹೇಳ್ಕೊಡ್ತೀನಿ. ಸಾಧಾರಣ 2-3 ಗಂಟೆ ಟೈಮ್ ಅವರು ಪುರುಷದಿ ಇಟ್ಕೊಂಡು ನಮ್ಮ ನರ್ಸರಿಗೆ ಬಂದರೆ ಸಾಕು, ಮತ್ತು ಅದನ್ನು ಹೇಳ್ಕೊಡೋದೆಲ್ಲ ಹೇಗಾದರೂ ಉಚಿತ. ಈ ಪಾಟನ್ನು 3 ರೂಪಾಯಿಲು ಒಂದು ಫೂಟ್ ಆಗಲ್ಲ, 1-6 ಇಂಚದು ಒಂದು ಪಾಟನ್ನು ಮಾಡಿ 3 ರೂಪಾಯಿ ಮಾತ್ರ ಖರ್ಚು ಬರ್ತದೆ. ಆ ರೀತಿ ಮಾಡ್ತೀನಿ. ಅದಕ್ಕೆ ಹಳೆ ಕಾಟನ್ ಬಟ್ಟೆ ಮತ್ತು ಸಿಮೆಂಟ್, ದೋಸೆ ಹಿಟ್ಟಿನ ಹಗ್ಗದಲ್ಲಿ ಸಿಮೆಂಟ್ನ ಕದಡ್ಕೊಂಡು ಅದನ್ನು ಈ ಕಾಟನ್ ಬಟ್ಟೆಲದ್ದು ಹಿಂಗೆ ಯಾವುದಾದ್ರು ಒಂದು ಶೇಪಿಗೆ, ಈಗ ರೀತಿಲಿ ಒಂದು ಶೇಪ್ ಕೊಟ್ಕೊಡ್ತೀವಿ ಅಥವಾ ಯಾವುದೋ ಒಂದು ಸರಿಗೆ ಮಾಡಿ ಅದಕ್ಕೊಂದು ಶೇಪ್ ಕೊಡ್ತೀವಿ. ಅದಕ್ಕೆ ಹಾಕಿದ್ದಾದರೆ 12 ತಾಸಲ್ಲಿ ಪಾಟ್ ರೆಡಿ ಆಗ್ತದೆ. ಇದೆಲ್ಲ ಇಲ್ಲಿರುವಂಥ ಒಂದು 100 ವೆರೈಟಿ ಪಾಟ್ ಇದೆ, ಅದೆಲ್ಲ ನಾನೇ ಮಾಡಿದ್ದೆ. ಈಗ ಕೆಲವೊಂದು ಹಾವಿನ ರೀತಿಯಲ್ಲಿದೆ, ಕೆಲವು ಕಪ್ಪೆಗಳ ರೀತಿಯಲ್ಲಿದೆ, ಕೆಲವು ಆನೆಯ ರೀತಿಯಲ್ಲಿದೆ, ಬೇರೆ ಬೇರೆ ಶೇಪ್ ಅನ್ನು ಬೇರೆ ಬೇರೆ ಶೇಪ್ ಅನ್ನು ಇದರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಜನರಿಗೆ ಪರಿಚಯ ಆಗಬೇಕು. ಇಲ್ಲಿ ಇರುವಂತಹ ಗಿಡಕ್ಕೆ ಪ್ರತಿಯೊಂದಕ್ಕೂ ವಿತ್ ಬೊಟಾನಿಕಲ್ ನೇಮ್ ಇದೆ. ಯಾರೇ ಕಾಲೇಜ್ ಇರಲಿ ಅಥವಾ ಯಾವುದೇ ಒಂದು ಇದನ್ನು ಮಾಡುವಂತವ್ರು ಇಲ್ಲಿ ಬಂದ್ರೆ ಹೌದು ಜನಕ್ಕೋಸ್ಕರ ಮಾಡಿದ್ದೀನಿ. ಈಗ ಇದರಲ್ಲಿ ವಿಶೇಷತೆ ಅಂದ್ರೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗೆ ನಮ್ಮ ಈ ಬೋನ್ಸಾಯಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಭಾರತದಲ್ಲಿಯೇ ಮಾಡಿದಂಥ ಏಕೈಕ ವನ ನಮ್ಮ ಬೋನ್ಸಾಯಿ ವನ ಕಲ್ಲಂಗಡಿ. ಇದರಲ್ಲಿ ವರಹಮಿಹಿರ ಮಹಾಮುನಿಗಳ ಆಕೃತಿ ಇದೆ. ಇಲ್ಲಿ ಅವರು ಇಲ್ಲಿ ತಪಸ್ಸಿ ಕೂತಂಗೆ ಒಂದು ಇದನ್ನು ಮಾಡಿದ್ದೀನಿ. ಈಗ ಅವರು ಬರೆದಂಥ ಗ್ರಂಥ ವರಹಮಿಹಿರ ಬೃಹತ್ ಸಂಹಿತೆ, ಇದರ ಆಧಾರದಲ್ಲಿ ಏಳು ರೀತಿ ವನ ಮಾಡಿದ್ದೀನಿ. ಅಂದರೆ ಈ ವನನ ಇಂಥ ಗಿಡನೇ ಇಡಬೇಕು ಮತ್ತು ಇದೇ ದಿಕ್ಕಿಗೆ ಇಡಬೇಕು ಅಂತೆಲ್ಲ ಅಲ್ಲಿ ಯಾವ ರೀತಿ ಇದೆಯೋ ಗ್ರಂಥ ಆಧಾರಿತ ವನ ಮಾಡಿದ್ದೀನಿ, ಮುಂದೆ ತೋರಿಸ್ತೀನಿ ನಿಮಗೆ. ಈಗ ಅಂದರೆ ಈ ಬೋನ್ಸಾಯಿ ಮಾಡಿಕೊಂಡು ಇದನ್ನು ಪುರಾಣಕ್ಕೆ ಒಂದು ಹೋಲಿಕೆ ಮಾಡುವುದಿದ್ರೆ ಅದಕ್ಕೆ ಅಧ್ಯಯನ ಕೂಡ ಬೇಕಾಗ್ತದೆ. ಹಾಂ ಬೇಕಾಗ್ತದೆ ಸರ್. ಈಗ ಸಾಕಷ್ಟು ಹಣ್ಣಿನ ಗಿಡಗಳಿರುವುದನ್ನು ಕೂಡ ನಾವು ನೋಡ್ತೀವಿ. ಈಗ ಮಾವು ಆಗ್ಬೋದು, ಚಿಕ್ಕು ಆಗ್ಬೋದು, ಹಲಸು ಆಗ್ಬೋದು, ಇಂಥದ್ದನ್ನು ಕೂಡ ಈ ಬೋನ್ಸಾಯಿ ಮಾಡೋದಕ್ಕಾಗ್ತದೆ? ಹೌದು ಮಾಡ್ಬೋದು. ಅಲ್ಲಿ ಹೊರಗಡೆ ಅದು ಈಗ ಮಾವು ನನ್ನ ಐಡಿಯಾದಲ್ಲಿ ಅಥವಾ ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು 80 ವರ್ಷ ಕಾಲ ಬದುಕ್ತದೆ ಅದು. ಆಗ 80 ವರ್ಷದಲ್ಲಿ ಇಲ್ಲಿ ನಾವು ಕಸಿ ಮಾಡಿ ಹಾಕ್ತೀನಿ ಅಂತಂದಲ್ಲ, ಕಸಿ 1.5 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಅದು ಫಲ ಬರಲಿಕ್ಕೆ ಶುರುವಾಗ್ತದೆ. ಆ ಗಿಡಕ್ಕೆ ಸಂಬಂಧಪಟ್ಟು ಫಲ ನಿರೀಕ್ಷೆ 4-5 ಹಣ್ಣು ಮಾಮೂಲಿ ಎಷ್ಟು ದೊಡ್ಡ ಆಗ್ತದೆ ಅಲ್ಲಿ ಅಷ್ಟು ದೊಡ್ಡ ಇಲ್ಲೂ ಆಗ್ತದೆ. ಅಂದರೆ ಅದರಲ್ಲಿಯೂ ಕೂಡ ನೀವು ಫಸಲನ್ನು ಪಡಿಬೋದು? ಹಾಂ ಪಡಿಬೋದು ಸರ್. ಈಗ ಹೆಚ್ಚುವರಿ ಹೂವು ಬಂದಿದ್ದನ್ನೆಲ್ಲ ಚಿವುಡಿ ಇಲ್ಲ, ಹಾಗೇನಿಲ್ಲ. ಅದು ಸಾಮಾನ್ಯ ಅದಕ್ಕೆ ಎಷ್ಟು ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟಕ್ಕೆ ಹಣ್ಣು ನಿಲ್ತದೆ. ಎಲ್ ಟಿ ಹೆಗ್ಡಿಯವರೇ ಬನ್ನಿ, ಸ್ವಲ್ಪ ಬೇರೆ ಬೇರೆ ಗಿಡಗಳನ್ನ ನೀವು ಬೋನ್ಸಾಯಿ ಮಾಡುವ ಪ್ರಯತ್ನವನ್ನ ಮಾಡಿದಿರಿ, ಇದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಇದು ಏನು? 175 ಜಾತಿ ಗಿಡ ನನ್ನ ನರ್ಸರಿ ಇದೆ, ಕೆಲವನ್ನ ಹೇಳಿ. ಈಗ ಇದು ನೋಡಿ, ಇದು ಆಲ, ಇದಕ್ಕೆ ಒಂದು ಆಕಾರ ಕೊಟ್ಟಿದ್ದೀನಿ. ಇದೊಂದು ಹನುಮಂತನ ಆಕಾರದಲ್ಲಿ ಇದೆ. ಇಲ್ಲಿ ಇದು ಬಾಲ ಮತ್ತು ಇದು ಮುಖ ಬಂದಿದೆ. ಇದನ್ನೆಲ್ಲ ನಾವು ಇದು ಸರಿಯಾಗಿ ಇನ್ನೊಂದು 5-6 ವರ್ಷದಲ್ಲಿ ಸರಿಯಾದ ಒಂದು ಆಕಾರ ಅದಕ್ಕೆ ಲಭ್ಯ ಆಗ್ತದೆ. ಆಗ ಒಂದು ಆಕರ್ಷಣೀಯ ಒಂದು ಕೇಂದ್ರ ಮಾಡಬೇಕು ಅಂತ ಒಂದು ಐಡಿಯಾ ಮಾಡಿದ್ದೀನಿ. ಇದು ಎರಡ್ಲು ಅಂತೇಳಿ, ಇದೆಲ್ಲ ಮೆಡಿಸಿನ್ ಪ್ಲಾಂಟ್. ಇದು ಇದು ಒಂದು 12 ವರ್ಷದ ಗಿಡ. ಇದು ಇದು ಮುತ್ತುಗ ಅಂತೇಳಿ, ಇದು ಮೆಡಿಸಿನ್ ಪ್ಲಾಂಟೆ. ಇದ್ರದ್ದು ಸಮೀದವಾಗಿ ಉಪಯೋಗ ಮಾಡ್ತಾರೆ. ಹೌದು, ನೆರಳಿಗೆ ಆಗ್ತದೆ ಮತ್ತು ಎಲ್ಲ ಯಾಗದಿಂದೆಲ್ಲ ಈ ಸಮೀದ ಬೇಕೇ ಬೇಕು. ಇದು ಹುಣಸೆ, ಇದು ನೋಡಿ ಮರವಾಗಿ ಇದೆ. ಇದೊಂದು 15 ವರ್ಷದ ಗಿಡ. ಈಗ ನಾನು 8 ವರ್ಷದಿಂದ ಈ ಇದನ್ನು ಮಾಡ್ತಾ ಇದ್ರೆ ನನ್ನ ಸಂಸ್ಥೆಗೆ ಒಂದು ಕುಬ್ಜ ವೃಕ್ಷ ಕಲಾನಿಕೇತನ ಅಂತ ಒಂದು ಸಂಸ್ಥೆಗೆ ಅಧ್ಯಕ್ಷನು ನಾನೇ ಮತ್ತು ಸಂಸ್ಥಾಪಕನು ನಾನೇ. ಅದಕ್ಕೆ ಈ ಒಂದು 5 ವರ್ಷದಿಂದ ಮಾಡ್ಕೊಂಡಿದ್ದೀನಿ. ಅಂದರೆ ಜನರ ಸಂಪರ್ಕ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಮಾಡಿದ್ದು, ಬೇರೆ ಯಾವುದಕ್ಕೂ ಅಲ್ಲ. ಅವರು ಒಂದು 40 ಗಿಡ ಒಬ್ಬರು ಡೊನೇಟ್ ಮಾಡಿದ್ದಾರೆ. ಎಲ್ಲ 25-30 ವರ್ಷ ಗಿಡನೇ ನನಗೆ ಕೊಟ್ಟಿದ್ದಾರೆ ಅವರು. ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ಹೂವಿನ ಗಿಡವನ್ನು ಕೂಡ ಈ ಬೋನ್ಸಾಯಿ ಅಥವಾ ಕುಬ್ಜ ಗಿಡವಾಗಿ ಮಾಡಬಹುದು? ಮಾಡ್ಬೋದು, ಮಾಡ್ಬೋದು. ಕೆಲವು ಉದಾಹರಣೆ ಹೇಳಿ. ಈಗ ಗುಲಾಬಿ ಮಾಡ್ಕೊಳ್ಬೋದು, ಆದರೆ ಅದಕ್ಕೆಲ್ಲ ಬಾಳಿಕೆ 8 ವರ್ಷ, 8-10 ವರ್ಷ. ನಾವು ಸಾಮಾನ್ಯವಾಗಿ ಈಗ ಪಾರಿಜಾತ ಇರ್ಬೋದು ಅಥವಾ ಯಾವುದಾದ್ರೂ ಬಿಲ್ಲು ಪತ್ರ ಇರ್ಬೋದು, ಅದು ಅದನ್ನೆಲ್ಲ ಇದೆಲ್ಲ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಈಗ ಕ್ಯಾಕ್ಟಸ್ ಅಥವಾ ಕಳ್ಳಿ ಗಿಡಗಳು ಕೂಡ ಇವೆ. ಕಳ್ಳಿ ಗಿಡದ ಆಯುಷ್ಯನು ಕಡಿಮೆ, 8-10 ವರ್ಷ. ಅದನ್ನು ಜಾಸ್ತಿ ಬೋನ್ಸಾಯಿಗೆ ಉಪಯೋಗ ಮಾಡ್ತಾರೆ, ಬೋನ್ಸಾಯಿ ಅಂತ ರೋಡ್ ಸೈಡೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ನನ್ನ ಉದ್ದೇಶ ಇದನ್ನು ಮಾಡೋದ್ರಿಂದ ಜನರಿಗೆ ಆಮ್ಲಜನಕನೂ ಸಿಕ್ಕಬೇಕು ಮತ್ತು ಅದು ಕಾಯಂವಾಗಿ ಅದು ಎಷ್ಟು ವರ್ಷ ಹೊರಗಡೆ ಬದುಕ್ತದೆ ಅಷ್ಟು ವರ್ಷ ಹೋಟೆಲ್ ಬದುಕಲಿಕ್ಕೆ ಐಡಿಯಾ ಕೊಡ್ತಾ ಬಂದಿದ್ದೀನಿ. ಈಗ ಮಳೆಗಾಲದಲ್ಲೆಲ್ಲ ಇವುಗಳ ನಿರ್ವಹಣೆ ಹೇಗೆ? ಹೆಚ್ಚು ಮಳೆ ಬಂದು ಬುಡದಲ್ಲಿ ನೀರು ನಿಂತರೆ ಕೊಳೆತು ಹೋಗುವ? ನಾವು ಪಾಟ್ ಮಾಡಬೇಕಾದ್ರೆ ಅದಕ್ಕೆ ಕೆಳಗಡೆ ಒಂದು ಇಂಚಿನ ಅಗಲದಲ್ಲಿ ಒಂದು 3 ತೂತವನ್ನು ರಂಧ್ರವನ್ನು ಇಟ್ಟಿರ್ತೀವಿ. ಅದರಲ್ಲಿ ಒಂದು ಡ್ರಾಪು ನೀರು ನಿಲ್ಲುವುದಾಗೆ ನಾವು ಅದನ್ನು ಫಿಲ್ ಮಾಡ್ತೀವಿ, ಟೈಟ್ ಮಾಡ್ತಾ ಬರ್ತೀವಿ ಗಿಡ ಇಟ್ಟು ಕಸಿ ಗಿಡನ. ಅದು 1 ವರ್ಷದಲ್ಲಿ ಎಷ್ಟು ಶೇಪ್ ಬರ್ತದೆ ಅದನ್ನು ಆಕಾರ ಕೊಡ್ತೀವಿ. ಇದರಲ್ಲಿ ಬೇರಿನ ವಿನ್ಯಾಸಕ್ಕೆ ಮತ್ತು ಕಾಂಡದ ಬೆಳವಣಿಗೆಗೆ ಆದ್ಯತೆ. ಬೇರಿನ ವಿನ್ಯಾಸವನ್ನು ನಾವು ಹೀಗೆ ಕೆಳಗಡೆ ಹೋದ್ವಿ, ಈಗ ಅಗಲವಾಗಿ ಬೇರೆ ಹೋಗಿರ್ತಿಲ್ಲ ಸರ್, ಅದನ್ನು ನನಗೆ ಬೇಕಾದ ಆಕಾರ ಕೊಡ್ತೀನಿ. ಈ ರೀತಿನೂ ಮಾಡ್ಬೋದು, ಈ ರೀತಿನೂ ಮಾಡ್ಬೋದು. ಈಗ ಪ್ರತಿ ವರ್ಷವೂ ಕೂಡ ಇದನ್ನು ರೀಪಾಟಿಂಗ್ ಮಾಡಬೇಕು ಅಂತ ಹೇಳಿದ್ರಿ, ರೀಪಾಟಿಂಗ್ ಮಾಡುವಂಥ ವಿಧಾನ ಹೇಗೆ? ರೀಪಾಟಿಂಗ್ ಮಾಡಬೇಕಾದ್ರೆ ನಾವು ಇದೇ ಗಿಡ ಉದಾಹರಣೆಗೆ ಇದನ್ನು ಪೂರ್ತಿ ಹೀಗೆ ಕಿತ್ತು ತೆಗಿತೀವಿ. ಕಿತ್ತು ತೆಗೆದ್ರೆ ಈಸಿಯಾಗಿ ಬರ್ತದೆ, ಯಾಕಂದ್ರೆ ನಮ್ಮ ಸಾಯಿಲ್ ಮಿಕ್ಸ್ ಆ ಟೈಪ್ ಇರ್ತದೆ. ಉಮಿಕರಿದ್ರಿಂದ ಆ ಬೇರಿಗೆ ಅದ್ರ ಒಳಗಡೆ ಇದ್ದ ಬೇರಿಗೆ ಎಲ್ಲ ಸಾಯಿಲ್ ಎಲ್ಲ ಅಂಟ್ಕೊಂಡಿರ್ತದೆ. ಸಾಯಿಲ್ ಮತ್ತು ಕೋಕೋಪೀಟ್ ಆಗಲಿ ಅಥವಾ ಇದಾಗಲಿ ಉಮಿಕರಿ ಆಗಲಿ ಅದನ್ನು ಹೀಗೆ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ತೊಳೆತೀವಿ. ಅದರೊಳಗೆ ಕೆಲವು ಈಗ ಕಪ್ಪಾದ ಬೇರೆ ಇರ್ತವೆ, ಆ ಬೇರನ್ನು ಕಟ್ ಮಾಡಿ ವಾಪಸ್ ಇದಕ್ಕೆ ಹಾಕ್ತೀವಿ, ಮಂಡನ ಹಾಕ್ತೀವಿ ಸೇಮ್. ಈಗ ಹೆಚ್ಚುವರಿ ಬೇರೆ ಏನಾದ್ರೆ ಕತ್ತರಿಸಿ ತೆಗಿಬೇಕಾ? ಈ ಕಪ್ಪಾದ ಬೇರನ್ನು ಮಾತ್ರ ತೆಗಿತೀವಿ, ಆ ಪಾಟಿಗೆ ಹಿಡಿಯುವಷ್ಟು ಬೇರನ್ನು ಮಾತ್ರ ಇಡ್ತೀವಿ. ಆದರೆ ಅದಕ್ಕೆ ಮೂಲ ದರಂಬ ಇಟ್ಕೊಂಡೆ ಅಂದರೆ ಕಾಯಾಗೋ ಕಾಯಿ ಆಗ್ತದೆ, ಹಣ್ಣಾಗೋ ಹಣ್ಣಾಗ್ತದೆ, ಈ ಮಾವಿನ ಗಿಡಕ್ಕೆ ಚೇಂಜ್ ಮಾಡ್ರು ಅದೇ ರೀತಿ ಆಗ್ತದೆ. ಈಗ ಮಣ್ಣಿನ ಮೇಲ್ಭಾಗದಲ್ಲಿರುವಂತಹ ಈ ರೆಂಬೆ ಕೊಂಬೆಗಳು ಇರ್ತಾವಲ್ಲ, ಇವುಗಳನ್ನು ಕತ್ತರಿಸುವಂಥದ್ದು ಯಾವುದನ್ನು ಇಡಬೇಕು, ಯಾವುದನ್ನು ತೆಗಿಬೇಕು? ಅದು ನಮ್ಮ ತಲೆಯಲ್ಲಿರಬೇಕು. ಈಗ ನಾನು ಅದು ಹನುಮಂತನ ಆಕೃತಿ ಕೊಟ್ಟೆಲ್ಲ, ಅದಕ್ಕೆ ಬಹಳಷ್ಟು ವಿಚಾರ ಮಾಡಿದ್ದೀನಿ. ಯಾವುದನ್ನು ಕಟ್ ಮಾಡಿದ್ರೆ ಮುಖ ಮಾಡ್ಬೋದು, ಹೀಗೆ ಮೇಲೆ ಎತ್ಕೊಂಡಿದೆಯಲ್ಲ ಸರ್ ಎರಡು ಕೈ, ಅದನ್ನು ಕೈ ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಆ ರೀತಿ ಮಾಡಿ ನಾವು ಅಂದರೆ ಬೇರೆ ಬೇರೆ ಆಕಾರ ಕೊಡಬೇಕಿದ್ರೆ. ಹೌದು, ನನ್ನ ಹತ್ರ ಸುಮಾರು ಒಂದು 100 ರಿಂದ 150 ಆಲದ ಗಿಡ ಇದ್ದಾವೆ, ಒಂದು 150 ಅರಳಿ ಗಿಡ ಇದ್ದಾವೆ. ಅದು ಬಾಕಿ ಎಲ್ಲ ಗಿಡ ಎಲ್ಲ ಮೆಡಿಸಿನ್ ಪ್ಲಾಂಟ್ ಇದೆ. ಟೋಟಲ್ 400 ಗಿಡ ಇದ್ದಾವೆ, 175 ಜಾತಿ ಸಂಬಂಧಪಟ್ಟು. ಇನ್ನು ಭಾಳಷ್ಟು ಇದೆ ಸರ್ ಮ್ಯಾಲೋಗು. ಇದು ವೈರಿಂಗ್ ಅಂತ ಒಂದು ಮೆಥಡಲ್ಲಿ ನಾವು ಮಾಡುವಂಥದ್ದು, ಅಂದರೆ ಬೋನ್ಸೈನ ಕುಬ್ಜ ಮಾಡುವಂಥದ್ದು. ವೈರಿಂಗ್ ಮಾಡಿ ಈಗ 3 ಫೂಟ್ ಹೈಟ್ ಇದ್ದ ಒಂದು ಟೊಂಗೆಯನ್ನು ಅದನ್ನು ಈಗ ಒಂದು ವೈರ್ ತಗೊಂಡು 45 ಡಿಗ್ರಿ ಆ್ಯಂಗಲಲ್ಲಿ ಹಿಂಗೆ ಸುತ್ತ ಹೋಗ್ತೀವಿ ಈ ಸರ್ವಿಸ್ ವೈರು. ಅದನ್ನು ನಮಗೆ ಬೇಕಾದ ಆಕಾರನ ಹೀಗೆ ಆ ಒಂದು ರೌಂಡನ್ನು ತಿರುಗಿಸಿದರೆ ಒಂದೇ ಫೂಟ್ ಆಕೃತಿಗೆ ಬೇಕಾದ ಆಕಾರಕ್ಕೆ, ಅಂದರೆ ಪೆನ್ಸಿಲ್ ಟೈಪಲ್ಲಿ ಇರ್ಬೇಕಾದ್ರೆ ಈ ಟೈಪಲ್ಲಿ ಟೊಂಗೆ ಇರ್ಬೇಕಾದ್ರೆ ಸುತ್ತ ಬಗ್ಸಿರ್ತೀವಿ. ನಂತರ ಅದು 3 ದಿವಸಕ್ಕೆ ಅದನ್ನು ವೈರನ್ನು ತೆಗೆದು ಬಿಡ್ತೀವಿ, ಆಗ ಅದು ನಾವು ಕೊಟ್ಟ ಆಕೃತಿಯಲ್ಲಿ ಬೆಳೀತದೆ. ಈ ಇದನ್ನು ಈ ಗಿಡ ಒಂದಕ್ಕೊಂದಕ್ಕೆ ಹಿಂಗೆ ಜಾಯಿಂಟ್ ಮಾಡಿದ್ದೀನಿ, ಅಂದರೆ ಎರಡು ಇದಕ್ಕೂ ಈ ಟೊಂಗೆಗೆ ಈ ಟೊಂಗೆ ಎರಡಕ್ಕೂ ವೈರ್ ಸುತ್ತಕೊಂಡಿದ್ದೀನಿ, ಹಿಂಗೆ ಹೆಣೆದಿದ್ದೀನಿ. ಇಲ್ಲಿ ಆಕರ್ಷಣೀಯವಾಗಿ ಚೆಂಡೆ ಮದ್ದಳಿಯು ಕೂಡ ಕಾಣ್ತಾ ಇದೆ, ಪಾಟುಗಳು ಅಂತವು ಕೂಡ ಇವೆ. ಇದು ಈ ಸಪ್ತರ್ಷಿವನ ಏನಿದರ ವಿಶೇಷತೆ? ಸಪ್ತರ್ಷಿ ಅಂದರೆ 7 ಋಷಿಗಳಿಗೆ ಸಂಬಂಧಪಟ್ಟ ಗಿಡ ಇಲ್ಲಿದೆ, ಪ್ರಿಯವಾದ ಗಿಡ. ಇದು ವರಹಮೀರ ಬೃಹತ್ ಸಂಹಿತೆ ಆಧಾರಿತ ಒಂದು ವನ. ಅಂದರೆ ಭಾರದ್ವಾಜ ಇರ್ಬೋದು, ಅಗಸ್ತ್ಯ ಇರ್ಬೋದು, ಅಗಸ್ತ್ಯನಿಗೆ ಪ್ರಿಯವಾದ ಇದಿದೆ ಗಿಡ ಇದೆ. ಮತ್ತು ಇದೆ ವಿಶ್ವಾಮಿತ್ರನಿಗೆ ಸಂಬಂಧಪಟ್ಟ ದೂರ್ವ ಗಿಡ ಇದೆ. ಈ ರೀತಿ ಇದು ಈಗ ಪಶ್ಚಿಮ ಬೆಟ್ಟದಲ್ಲಿ ಅಳಿವಿನಿಂಚಿನಲ್ಲಿರುವ ಗಿಡಗಳು. ಇದನ್ನು ಬೋನ್ಸೈ ಮೆಥಡಲ್ಲಿ ಹೇಗೆ ರಕ್ಷಣೆ ಮಾಡ್ಕೋಬೋದು ಅಂಥೇಳಿ, ಈ ರಕ್ತ ಚಂದನ ಇದೆ, ಇದು ಒಳ್ಳೆ ಮೆಡಿಸಿನ್ ಪ್ಲಾಂಟು, ಇದು ಹಾಯಿಗೆ ಹೋಗ್ತಾ ಇದೆ, ಇದೆ ಇದು ಈಚಲು, ಇದು ಶಮೆ, ಈ ರೀತಿಯೆಲ್ಲ ಒಂದು 20 ರೀತಿ ಇದೆ. ಟೋಟಲಾಗಿ 84 ಗಿಡ ಈಗಾಗಲೇ ಹೋಗು ಅಂಚಲ್ಲಿದೆ ಅಂತ ಹೇಳಿದ್ದಾರೆ. ನಾನು ನನ್ನ ಹತ್ರ ಸಾಧ್ಯವಾದಷ್ಟು ಮಾಡಿದ್ದೀನಿ. ಅಂದರೆ ಈ ಬೋನ್ಸೈ ಮಾಡೋದ್ರಿಂದ ಅದೊಂದು ತಳಿಯ ಸಂರಕ್ಷಣೆ ಕೂಡ ಮಾಡ್ಬೋದು? ಹಾಂ, ಮಾಡ್ಬೋದು ಸರ್. ಈಗ ಅಪ್ಪೆ ಮಿಡಿ ಆಗ್ಬೋದು, ಬೇರೆ ಬೇರೆ ರೀತಿಯ ಯಾವುದೇ ಬೇಕಾದ್ರೆ ಇವತ್ತು ಅದು ಈ ಕೈ ತಪ್ಪು ಹೋಗ್ತದೆ ಅಂತಂದ್ರೆ ಈ ಬೋನ್ಸೈ ಮೆಥಡಲ್ಲಿ ಅದನ್ನು ಮಾಡಿ ಉಳಿಸ್ಕೋಬಹುದು. ಮೊದಲೆಲ್ಲ ಟಿಶ್ಯೂ ಕಲ್ಚರ್ ಅಂತ ಹೇಳ್ತಾ ಇದ್ವಿ, ಟಿಶ್ಯೂ ಕಲ್ಚರ್ ಹೌದು ಸರ್. ಇದರಲ್ಲಿ ಅಂದ್ರೆ ಎಷ್ಟು ವರ್ಷ ಉಳಿತದ ಇದರಲ್ಲಿ, ಇಲ್ಲೂ ಅಷ್ಟೇ ವರ್ಷ ಬಾಳೋದ್ರಿಂದ ಒಂದು ಅನುಕೂಲ ಆಗ್ಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ಜನಾಂಗಕ್ಕೆ. ಈ ಬೋನ್ಸೈ ಮಾಡಿದ ಸಂದರ್ಭದಲ್ಲಿ ಗಿಡಗಳಿಗೆ ಸಣ್ಣ ಪುಟ್ಟ ಕೀಟ ರೋಗಗಳೆಲ್ಲ ಬರ್ತಾವ? ಬರ್ತವೆ. ನಾವು ಬೆಳ್ಳುಳ್ಳಿ ನೀರನ್ನು ಹೊಡಿತೀವಿ ಅದಕ್ಕೆ. ಬೆಳ್ಳುಳ್ಳಿ ಹೇಗೆ ಸ್ವಲ್ಪ ಹೇಳಿ? 1 ಲೀಟರ್ ನೀರಿಗೆ 1, 2 ಆಗಲಿ 3 ಆಗಲಿ ಬೆಳ್ಳುಳ್ಳಿ ಜಜ್ಜು ಹಾಕಿ ಅದನ್ನು ಸ್ಪ್ರೇ ಮಾಡಿಬಿಟ್ರಾಯ್ತು, ಆಗೇನು ಸಮಸ್ಯೆ ಆಗಲಿಕ್ಕಿಲ್ಲ. ಮತ್ತು ಇದು ನ್ಯಾಚುರಲ್ ಸರ್. ಅದು ಇಲ್ಲಿ ನಮ್ದು ಇಷ್ಟೆಲ್ಲ ವೆರೈಟಿ ಗಿಡ ಇರ್ಬೇಕಾದ್ರೆ ಎಲ್ಲ ಒಂದು ಸೈಡ್ ಒಂದು ಗಿಡದ ಎಲೆ ಹೋಗ್ತಾ ಇರ್ತದೆ ಅಥವಾ ನ್ಯಾಚುರಲ್ ಆಗಿ ಅದು ಉದುರ್ತಾ ಇರ್ತದೆ, ಆಗ ಚಿಗುರು ಬರ್ತದೆ. ಇದು ಯಾವುದೇ ಕಾರಣಕ್ಕೂ ಸತ್ತು ಹೋಗೋ ಸಾಧ್ಯತೆ ಇರ್ತದೆ? ಇಲ್ಲ, ಭಾಳ ಕಡಿಮೆ ಹೋಗ್ಲಿಕ್ಕೆ ಇಲ್ಲ ಸರ್. ಸುಮಾರು 16 ಜಾತಿನ ಹತ್ರ ಪೈಕಸ್ ವೆರೈಟಿನೇ ಇದ್ದಾವೆ. ಅಂದರೆ ಆಲ ಅಶ್ವತ್ಥಕ್ಕೆ ಸಂಬಂಧಪಟ್ಟ ಅದೇ ಪ್ರಭೇದಕ್ಕೆ ಸಂಬಂಧಪಟ್ಟ ಗಿಡಗಳಿದ್ದಾವೆ. ಅದನ್ನು ಪೈಕಸ್ಸನ್ನೇ ಜಾಸ್ತಿ ನಾವು ಇದನ್ನು ಬೋನ್ಸೈಗೆ ಉಪಯೋಗ ಮಾಡೋದ್ರಿಂದ ಭಾಳಷ್ಟು ದೀರ್ಘಕಾಲ ಅದು ಬದುಕ್ತದೆ. ಸಾಮಾನ್ಯವಾಗಿ ಬಂಡೆ ಕಲ್ಲುಗಳಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಫೈಕಸ್ ಜಾತಿಗೆ ಸಂಬಂಧಪಟ್ಟಂತ ಈ ಕಲ್ಲರಳಿ ಇರ್ಬೋದು, ಆಲ ಇರ್ಬೋದು, ಅಶ್ವತ್ಥ ಇರ್ಬೋದು ಅಂತವೆಲ್ಲ. ನೆಲ್ಲಿಯನ್ನು ಕೂಡ ಮಾಡ್ಬೋದು. ಹಾಂ, ಮಾಡ್ಬೋದು ಸರ್. ಇದನ್ನು ನಾನು ಜನರಿಗೆ ಒಂದು ಐಡಿಯಾ ಕೊಡುವ ಅಂಥೇಳಿ ಕಾಳಿ ಹುಲಿ ಸಂರಕ್ಷಿತ ಅಭಯಾರಣ್ಯ ಅಂತ ಒಂದು ಪ್ರಾತ್ಯಕ್ಷಿಕೆ ಮಾಡಿದ್ದೀನಿ. ಅಂದರೆ ಕಾಲೇಜ್ ಹುಡುಗರು ಹೈಸ್ಕೂಲ್ನವರೆಲ್ಲ ಬಂದರೆ ಅಲ್ಲಿರುವಂಥ ಪ್ರಾಣಿಗಳೆಲ್ಲ ಇಲ್ಲಿದ್ದಾವೆ. ಅದರ ನಂತರ ಅಲ್ಲಿರುವಂಥ ಯಾವ್ಯಾವ ಸಾಮಾನ್ಯವಾಗಿ ಫಾರೆಸ್ಟಲ್ಲಿ ಇರುವಂಥ ಇದೆ, ಕ್ಯಾಟ್ ಫ್ರೂಟ್ ಇರ್ಬೋದು, ಬಿದಿರು ಇರ್ಬೋದು, ಅಂಥವನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ, ಕುಬ್ಬುಜವಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಇದು ನವಗ್ರಹವನ್ನು ಸರ್. ಇದನ್ನು ನಾನು ಮಾಡಿ 1-7 ವರ್ಷ ಆಯಿತು. ಅತ್ತಿ ಹಣ್ಣು ಕೂಡ ಬಂದಿದೆ. ಹಾಂ, ಬಂದಿದೆ ಸರ್. ಇಲ್ಲಿ ನವಗ್ರಹವನದಲ್ಲಿ ಇಲ್ಲಿ ನೋಡಿ ಬಿಳಿ ಅಕ್ಕಿ, ಇದು ಬಿಳಿ ಅಕ್ಕಿ ಹೂವಾಗಿದೆ, ಅತ್ತಿ ಹಣ್ಣು ಬಂದಿದೆ ತಾವು ಹೇಳಿದಲ್ಲ ಸರ್. ಮತ್ತು ಈ ನವಗ್ರಹವನ ಈಗ 6-7 ವರ್ಷದಿಂದ ಇರೋದ್ರಿಂದ ಈಗ ಇದು ನಿರ್ದಿಷ್ಟವಾದ ಗಿಡ ಇದೆ. ಈಗ ಮುತ್ತುಗ ಇರ್ಬೋದು, ಅತ್ತಿ ಇರ್ಬೋದು, 9 ಜಾತಿ ಗಿಡ ಬರ್ತದೆ, ಇದೇ ದಿಕ್ಕಿಗೆ ಇಡಬೇಕು ಅಂತಿದೆ. ಅದನ್ನು ಜನರಿಗೆ ಐಡಿಯಾ ಕೊಟ್ಟಂಗಾಯಿತು ಮೊನ್ನೆದಾಗಿ. ಅದಿಲ್ಲದ್ರೆ ಮುಂದಿನ ಪೀಳಿಗೆಗೆ ನವಗ್ರಹವನ ಏನು ಅಥವಾ ಯಾವ ಗಿಡ ಬರ್ತದೆ ಅಂತ ಗೊತ್ತಿರ್ಲಿಕ್ಕಿಲ್ಲ. ಅದೊಂದು ಒಂದು ಮಾಡುವ ಅಂತ ಹೇಳಿ ಒಂದು ಇದನ್ನು ಮಾಡ್ತಾ ಇದ್ದೀನಿ. ಇದು ನಕ್ಷತ್ರ ವರ ಅಂತ ಸರ್. ಇದರಲ್ಲಿ 27 ನಕ್ಷತ್ರಕ್ಕೆ ಸಂಬಂಧಪಟ್ಟ ವರಹಮೀರ ಮಹಾಮುನಿಗಳು ಹೇಳಿದಂಥ ಗಿಡ ಇಲ್ಲಿದೆ. ಅದನ್ನು ನೋಡಿಕೊಂಡ್ರೆ ಅವರವರು ತಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ಗಿಡ ಮಾಡ್ಕೊಂಡಿದೆ. ಆದರೆ ನಕ್ಷತ್ರಕ್ಕಿರ್ಬೋದು, ರಾಶಿಗಿರ್ಬೋದು, ರಾಶಿ ಮನೆ ಮುಂದಿದೆ, ಅದನ್ನು ಮಾಡ್ಕೊಂಡಿದ್ದಾರೆ, ಜೀವನದಲ್ಲಿ ಅಭ್ಯುದಯ ಕಾಣ್ತಾರೆ ಅಂತೇಳಿ ವರಹಮೀರ ಮಹಾಮುನಿಗಳು ಹೇಳಿದ್ರಿಂದ ಇದನ್ನು ಜನರಿಗೆ ಕೊಡುವಂಥ ಒಂದು ಪ್ರಾತ್ಯಕ್ಷಿಕೆ. ಇಲ್ಲಿ ನೋಡಿ ಹಲಸಿನಕಾಯಿ ಆಗಿದೆ ಸರ್. ಇದೆಲ್ಲ ಬೇರೆ ಬೇರೆ ಜಾತಿಗಿದೆ. ರಾಜ ಬೆಂಬಲ ಇದೆ, ಮತ್ತೆ ಇದರ ಕೆಲವೊಂದು ಫ್ರೂಟ್ಸ್ ಪ್ಲಾಂಟ್ ಅನ್ನ ಮಾಡಿದ್ದೀನಿ. ಈಗ ಈ ವರ್ಷ ವಿದೇಶಿ ಹಣ್ಣಿನ ಗಿಡಗಳು ಕೂಡ ಇದಾವೆ ಸರ್. ಡೆಸರ್ಟ್ ರೋಸ್ ಅಂತ ಒಂದು ಹೂವಿನ ಗಿಡ ಇದೆ ವಿದೇಶದ. ಆಮೇಲೆ ಈಗ ಈ ಒಂದು ಕುಬ್ಜ ಗಿಡಗಳಿಗೆ ಬೇಡಿಕೆ ಹೇಗಿದೆ, ಜನರ ಒಂದು ಪ್ರತಿಕ್ರಿಯೆ ಎಲ್ಲ ಹೇಗಿದೆ? ಅವರು ತಮಗೆ ಬೇಕಾದ ಈಗ ನಕ್ಷತ್ರವನ್ನು ಅಂತ ಹೇಳಿದ್ನಲ್ಲ ಸರ್, ಆ ನಕ್ಷತ್ರಕ್ಕೆ ಸಂಬಂಧಪಟ್ಟು ತಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ಗಿಡ ಇಲ್ಲಿ ಬಂದವರೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ರಾಶಿವನ ತೋರಿಸ್ತೀನಿ ಸರ್. ರಾಶಿವನ ಅಲ್ಲಿ ರಕ್ತಚಂದನ ಬರ್ತದೆ ಮೇಷಕ್ಕೆ, ಇಲ್ಲಿ ಲಾಸ್ಟ್ ಮೀನ ಇದೆ, ಇದಕ್ಕೆ ಆಲ ಬರ್ತದೆ. ಅಂದರೆ ಒಂದೊಂದು ರಾಶಿಗೂ ನಿರ್ದಿಷ್ಟವಾದ ಗಿಡ ಇದೆ, ಅದನ್ನು ಮಾಡ್ಕೊಂಡಿದ್ರೆ ಜೀವನದಲ್ಲಿ ಅಭ್ಯುದಯ ಕಾಣ್ತಾರೆ ಅಂತೇಳಿ ಅವ್ರು ಹೇಳೋದ್ರಿಂದ ಜನರಿಗೆ ಒಂದು ಐಡಿಯಾ ಕೊಡುವ ಅಂತೇಳಿ ಇದನ್ನು ಮಾಡಿಟ್ಟಿದ್ದೀನಿ. ಭಾಳ ಜನ ತಮ್ಮ ನಕ್ಷತ್ರಕ್ಕೂ ರಾಶಿಗೆ ಸಂಬಂಧಪಟ್ಟ ಗಿಡನ ಮಾಡ್ಕೊಳ್ತಾರೆ. ಈಗ ಒಂದು ಸಾರಿ ಖರೀದಿ ಮಾಡಿ ಅಥವಾ ಸ್ವತಃ ಅಭಿವೃದ್ಧಿಪಡಿಸಿಕೊಂಡು ಗಿಡವನ್ನು ತಗೊಂಡು ಹೋದ್ಮೇಲೆ ಅದರ ಒಂದು ನಿರ್ವಹಣೆ ಅಂದರೆ ಏನೇನು ಮಾಡಬೇಕಾಗ್ತದೆ ಮನೆಗೆ? ನಿರ್ವಹಣೆ ಅಂದರೆ ಒಂದು ಈಗ 3 ವರ್ಷದವರೆಗೆ ಪ್ರತಿ ವರ್ಷ ರಿಪೋರ್ಟಿಂಗ್ ಮಾಡಲೇಬೇಕು. ಯಾಕಂದರೆ ಅದರಲ್ಲಿ ಬೇರಿರೋದ್ರಿಂದ ಆ ಬೇರನ್ನು ಯಾವ ರೀತಿ ಮೇಲೆ ಎತ್ತಿ ನಾವು ವಿನ್ಯಾಸ ಕೊಡಬೇಕಾಗಿದ್ದು ಮುಖ್ಯ. ಈಗ ನಾನು ಇದಕ್ಕೆ 3 ವರ್ಷದವರೆಗೆ ಕೆಲಸ ಮಾಡಿ ಈಗ ಇದೇ ಆಕಾರದಲ್ಲಿ ಇದನ್ನು ಇಟ್ಟುಬಿಟ್ಟಿದ್ದೀನಿ. ಇದು ಹೀಗೇನೆ ಬೆಳೀತದೆ. ಅದಕ್ಕೆ ಒಂದು 2 ವರ್ಷ 3 ವರ್ಷ ರಿಪೋರ್ಟಿಂಗ್ ಮಾಡಿ ಪ್ರತಿ ವರ್ಷ ಘನ ಜೀವಾಮೃತ ಅಂತ ಮಾಡ್ತೀನಿ, ಅದನ್ನು ಹಾಕ್ತಾ ಇರ್ತೀವಿ. ಅದನ್ನು ಹಾಕ್ಕೊಂಡಿದ್ರೆ ಆಯ್ತು, ಒಂದು 1/2 kg ಒಂದು ಟೈಮಿಗೆ, ಅಂದರೆ ವಾರ್ಷಿಕ ಒಂದು 2 ಟೈಮ್ ಅಷ್ಟು. ಈಗ ಬೇರು ಜಾಸ್ತಿ ಬೆಳವಣಿಗೆ ಆದರೆ ಪಾಟ್ ಒಡೆದು ಹೋಗೋ ಸಾಧ್ಯತೆ ಇದೆಯಾ? ಇಲ್ಲ, ಹೋಗಲ್ಲ ಸರ್. ಯಾಕಂದರೆ ಕೆಗಡಲ್ಲಿ ಆಯ್ತು ತೂತ ಇಟ್ಟಿರ್ತೀವಿ, ಸಾಮಾನ್ಯವಾಗಿ ಹೊರಗಡೆ ಬಂದರೆ ಅಲ್ಲೇ ಬೇರೆ ಬರ್ತದೆ. ನಮಗಾದ್ರೆ ಈ ರೀತಿ ಹಿಂಗೆ ಡಿಸೈನ್ ಕೊಡಬೇಕು ಬೇಕು ಅಂದರೆ ನಾವು ಅದನ್ನು ಮೇಲೆ ಎತ್ತೀವಿ ಅಥವಾ ಅಲ್ಲೇ ಕಟ್ ಮಾಡಿಬಿಡ್ತೀವಿ. ಈಗ ಜನರಿಂದ ಪ್ರತಿಕ್ರಿಯೆ ಹೇಗಿದೆ, ಬೇಡಿಕೆ ಹೇಗಿದೆ? ಈಗ ನಾನು 7-8 ವರ್ಷ ಆಯ್ತಲ್ಲ ಸರ್, ಪ್ರತಿ ವರ್ಷ ಒಂದು 500-600 ಜನ ಅಥವಾ 1,000-ವರೆಗೆ ಜನ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಅವ್ರು ಬಂದವರು ಹೇಗೆ ಇದೆ, ಅವ್ರಿಗೆ ಯಾವ ರೀತಿ ಇದೆ ಅಂತೇಳಿ ಬರೆದಂತ ಒಂದು ಪುಸ್ತಕ ಇದೆ, ರಿಜಿಸ್ಟರ್ ಇದೆ, ಅದನ್ನು ಮಾಡಿದ್ದೀನಿ. ಅಲ್ಲ, ಅವರಿಗೂ ಕೂಡ ಆಸಕ್ತಿ ಬಂದಿದೆಯಾ ಮಾಡಬೇಕು ಅಂತ? ಹೌದೌದು. ಅಂದರೆ ಅತಿ ಕಡಿಮೆ ಜಾಗ, ಅತಿ ಕಡಿಮೆ ನೀರಲ್ಲಿ ನಮಗೆ ಬೇಕಾದಂಥ ಗಿಡನ ಮಾಡ್ಕೊಳ್ಬೋದಲ್ಲ ಸರ್. ಈಗ ಮನೆಯ ಅಂಗಳದಲ್ಲಿ ಅಥವಾ ಮನೆಯ ಒಳಗಡೆಯೂ ಕೂಡ ಗಿಡವನ್ನು ಇಡ್ಬೋದು? ಹಾಂ, ಇದರಲ್ಲಿ 2 ಟೈಪ್ ಇದ್ದಾವೆ. ಇಂಡೋರ್ ಬೋನ್ಸೈ ಅಂದರೆ ಮನೆ ಒಳಗಡೆ ಇಡುವಂಥದ್ದು, ಇದು ಔಟ್ಡೋರ್. ಇದು ನಾವು ಟೆರೆಸ್ ಬಿಲ್ಡಿಂಗಲ್ಲಿ ಅಥವಾ ಹಿಂಗೆ ಓಪನ್ ಏರಿಯಾ ಅಂಗಳದಲ್ಲಿ ಎಲ್ಲಾದರೂ ಇದನ್ನು ಬೆಳೆಸ್ಕೋಬಹುದು. ಇಲ್ಲಿ ಇಂಗಿನ ಗಿಡ ಇದ್ದಾವೆ, ಅದು ಮೆಡಿಸಿನ್ ಎಲ್ಲ ಇದೆ. ಇಲ್ಲಿ ಹಣ್ಣಿನ ಗಿಡ ಇದ್ದಾವೆ, ಇಲ್ಲಿ ಮಾಡ್ತೀವಿ. ಇದು ಬಿಂಬಲ ಗಿಡ ಸರಿ, ಇದು ಹೋದರ್ಶ, ಇದಕ್ಕೆ ಹೌದು ಲಿಂಬು ಇದ್ದಾವೆ, ಆರೆಂಜ್ ಇದು, ಅದರಲ್ಲಿ ಹಣ್ಣೆಲ್ಲ ಬಿಟ್ಟಿತ್ತು. ಇದು ಪ್ರೆಗ್ನೆಂಟ್ ಲೇಡಿ ಅಂತ ಒಂದು ಹೂವಿನ ಗಿಡ, ಅದು ಒಂಥರ ಹಿಂಗೆ ಹೊಟ್ಟೆ ಇದನ್ನು ಬೆಳೀತದೆ ಆ ರೀತಿನೇ, ಅದಕ್ಕಾಗಿ ಭಾಳ ವರ್ಷ ಬದುಕ್ತದೆ. ಸೊ ಹೂ ಕೂಡ ಬಿಡ್ತದೆ? ಹಾಂ, ಹೂ ಕಾಯಮ್ಮಾಗಿ ಹೂ ಇರ್ತದೆ. ಇದು ಜೇಡ್ ಅಂತೇಳಿ ಒಂದು ಪ್ಲಾಂಟು, ಬೋನ್ಸಾಯಿಗೆ ಹೇಳಿ ಮಾಡಿಸಿದ್ದು. ಇದೆಲ್ಲ ಭಾಳ ಸಕ್ಲೆಂಟ್ ಅಂತ ಕೂಡ ಮಾಡ್ಬೋದು? ಹಾಂ, ಎಲ್ಲ ಎಲ್ಲ ಮಾಡ್ಬೋದು ಸರ್. ಇದು ಡೆಸರ್ಟ್ ರೋಸ್ ಅಂತೇಳಿ ಒಂದು ಹೂವಿನ ಗಿಡ, ನಿಂದ ತರಿಸಿದ್ದೀನಿ, ಕೆಲವೊಂದು 7 ವೆರೈಟಿನ ಮಾಡಿದ್ದೀನಿ. ಸ್ಥಳೀಯವಾಗಿ ಭಾರತದಲ್ಲಿ ಸಿಗೋದಿಲ್ಲ? ಹಾಂ, ಸಿಗ್ತದೆ ಸರ್. ಈಗ ಇದನ್ನೆಲ್ಲ ನೋಡಿ ಸರ್, ನಾನೇ ಇದು ಯಾವುದೋ ಒಂದು ಬರ್ಡೆ ಹಿಂಗೆ ಮಳೆಗಾಲದಲ್ಲಿ ಕಟ್ಟಾಗಿ ಬೀಳ್ತದೆ ಅಂಥವನ್ನು ತಗೊಂಬಂದು ನಾನು, ಹೌದು, ಬೇರೆ ಬರೆಸ್ಬೇಕಾದ್ರೆ ಅದನ್ನು ಟೊಂಗೆಗೆ ಈ ರೀತಿ 4 ಕಡೆ ಹೀಗೆ ಇದನ್ನು ಮಾಡಿ 1 ಇಂಚ್ ಬೆಣೆ ಹೊಡಿತೀವಿ, ಹಿಂಗೆ ಉಳಿಲಿ ಹಿಂಗೆ ಅಗಲ ಮಾಡಿ 6 ಇಂಚ್ವರೆಗೆ ಸೀಳಿ ಒಂದು ಬೆಣೆ ಹಾಕ್ತೀವಿ. ಅದನ್ನಂದರೆ ಸ್ವಲ್ಪ ಮಣ್ಣು ಹಾಕ್ತೀವಿ, ಅದಕ್ಕೆ ಮಣ್ಣು ಹಾಕಿ ಅದನ್ನು ಇಲ್ಲಿಟ್ಟು ಒಂದು 1.5 ತಿಂಗಳವರೆಗೆ ನಾವು ಪ್ಲಾಸ್ಟಿಕ್ಕನ್ನು ಮುಚ್ಚಿಬಿಡ್ತೀವಿ. ಇಲ್ಲಿ ಬುಡದಲ್ಲಿ ನೀರು ಹಾಕ್ತಾ ಇರ್ತೀವಿ, ಈ ಪೂರ್ತಿ ಇಲ್ಲಿವರೆಗೆ ಪ್ಲಾಸ್ಟಿಕ್ ಬರ್ತದೆ. ಬುಡದಲ್ಲಿ ನೀರು ಹಾಕ್ತೀವಿ, 1-1.5 ತಿಂಗಳಕ್ಕದು ಪ್ರೌಟ್ ಆಗ್ತದೆ, ಎಲ್ಲ ಚಿಗುರು ಬರ್ತದೆ, ಅದ ನಂತರ ಬೇರೆ ಬರ್ತದೆ. ಆಮೇಲೆ ಈಗ ಮಾರಾಟ ಮಾಡುವುದಿದ್ರೆ ಅಥವಾ ಒಂದು ಇದನ್ನು ಒಂದು ಹವ್ಯಾಸವಾಗಿ ನಾನಂತರ ಮಾರಾಟ ಮಾಡುವುದಿದ್ರೆ ಆ ಬೆಲೆ ನಿರ್ಧಾರ ಹೇಗೆ ಅಂತ? ಬೆಲೆ ನಿರ್ಧಾರ ಇದು ಒಂಥರ ಶ್ರೀಮಂತಿಕೆಯ ಪ್ರತೀಕ ಸರ್. ಇದು 1-4 ಬೋನ್ಸಾಯಿ ಗಿಡ ಇದ್ರೆ ಅಂದರೆ ಒಬ್ರು ಯಾರು ಒಂದು 50,000 ತಗೋಬ ಒಂದು ಗಿಡ ಕೊಡ್ತಾಗ ಮೊದಲು ಇನ್ನೊಬ್ಬನು 1 ಲಕ್ಷ ಕೊಡ್ತಾಗ ಬರ್ತಾರೆ. ಅದು ಆಲ ಮತ್ತು ಅರಳಿ ಅಥವಾ ಅಶ್ವತ್ಥಕ್ಕೆ ಒಳ್ಳೆ ಮಾರ್ಕೆಟ್ ಇದೆ. 10 ವರ್ಷ ನಾವು ಸಾಕಿದರೆ ಒಂದು ಆಕಾರ ಅಂದರೆ ಮರದ ಒಂದು ದೊಡ್ಡ ಮರದ ಒಂದು ತದ್ರೂಪ ಕೊಡಲಿಕ್ಕೆ ಸಾಧ್ಯ. ಅದು 2 ಇದನ್ನು ಆ ಟೈಮಲ್ಲಿ ಒಂದು ಗಿಡಕ್ಕೆ ಇಲ್ಲಿ ರೇಟ್ ನಮ್ಮದು ನಾವಂದರೆ 1 ವರ್ಷಕ್ಕೆ 60,000 ರೂಪಾಯಿ ಸುಮಾರು ನನಗೆ ಖರ್ಚು ಬರ್ತದೆ ಏನು ಮೇಂಟೆನೆನ್ಸಿಗೆ. ಆ ಒಂದು 6 ಗಿಡ ನಾನು ಮಾರಾಟ ಮಾಡಿದ್ರೆ ನನಗೆ ಬರ್ತದೆ. ಇದನ್ನು ಮುಂದಿನ ಜನಾಂಗಕ್ಕಾಗಿ ಇಡುವ ಅಂತೇಳಿ ನಂದು ಯೋಚನೆ ಇದೆ. ಇದೊಂದು ಪ್ರವಾಸಿ ತಾಣ ಮಾಡುವ, ಇದೊಂದು ಪರಿಸರ ಪುನಶ್ಚೇತನಕ್ಕೆ ಯಾವ ರೀತಿ ಇದು ಅನುಕೂಲ ಆಗ್ತದೆ ಅಂತ ಹೇಳುವ ಜನರಿಗೆ ಒಂದು ಐಡಿಯಾ ಕೊಡುವ ಅಂತ ಇದನ್ನು ಮಾಡಿದ್ದೀನಿ. ಈಗ ಏರ್ ಲೇಯರಿಂಗ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಬೇರು ಬರಿಸುವುದು ಹೇಗೆ ಅಂತ ಕಾಂಡದಲ್ಲಿ? ಈಗ ನೋಡಿ ಸರ್, ಇಲ್ಲಿ 1.5 inch ಈಗ ಸಾಮಾನ್ಯವಾಗಿ ಹೆಬ್ಬೆರಳು ಗಾತ್ರದ ಟೊಂಗೆಯನ್ನು ಆಯ್ಕೆ ಮಾಡ್ತೀವಿ. ಅದನ್ನು ನಮಗೆ ಕಟ್ಟುವಂಥ ಜಾಗನ ಫಸ್ಟ್ ಆಯ್ಕೆ ಮಾಡ್ತೀವಿ, ಅರ್ಧ ಬುಡ್ ಬಿಟ್ಟು ಬುಡದಿಂದ ಅಂತ. ಇಲ್ಲಿ 1.5 inch ನಾವು ಈ ರೀತಿ ಪೂರ್ತಿ ಸಿಪ್ಪೆಯನ್ನು ತೆಗಿತೀವಿ. ತೆಗೆದು 1.5 inch ಒಂದು ಪ್ಲಾಸ್ಟಿಕ್ ಕಾಗದನ ಹೀಗೆ ತಲೆಕೆಳಗಾಗಿ ಕಟ್ತೀವಿ ಅದಕ್ಕೆ. ಅದ್ರ ನಂತರ ಇಲ್ಲಿ ಕಟ್ಟಿರ್ತೀವಿ. ಇದನ್ನು ಹೀಗೆ ಮಾಡಿದೆ ಆದರೆ ಒಳಗಡೆ ಹಿಂಗೆ ತುಂಬುವಂಥ ಒಂದು ಆಕಾರ ಸಿಗ್ತದೆ, ಅದಕ್ಕೆ ಕೊಟ್ಟೆ ಆಗ್ತದೆ. ಅದರಲ್ಲಿ ನಾವು ಈ ಕೋಕೋ ಫೀಟನ್ನು ನೀರಲ್ಲಿ ಹಾಕ್ತೀವಿ, ಅದನ್ನು ಹಿಂಡು ಇದರಲ್ಲಿ ಹಾಕಿ ಮೇಲ್ಗಡೆ ಕಟ್ಬಿಡ್ತೀವಿ. 40 ದಿವಸಕ್ಕೆ ಇದೆ ಈ ರೀತಿ ಬೇರು ಹೊರಗಡೆ ಬರ್ತದೆ. ಸರ್, ಈಗ ಒಂದು ಹವ್ಯಾಸವಾಗಿ ಈ ಬೋನ್ಸಾಯಿ ಕಲೆಯನ್ನು ಅಭ್ಯಾಸ ಮಾಡುವವರಿಗೆ ನಿಮ್ಮ ಒಂದು ಸಲಹೆ ಏನು? ಹವ್ಯಾಸವಾಗಿ ಮಾಡಿಕೊಂಡ್ರೆ ಅವರು ಉಸಿರಾಡಿಸ್ಲಿಕ್ಕೆ ಸ್ವಾತಂತ್ರ್ಯ ಆಗ್ತಾರೆ. ಮತ್ತು ಒಂಥರ ಈ ಮಕ್ಕಳು ಅವ್ರದ್ದು ಒಂದು ಬರ್ತ್ಡೇ ಇದ್ದಾಗ ಒಂದೆರಡು ಗಿಡ ಮಕ್ಕಳ ಇದರಲ್ಲಿ ರಾಶಿದು ಅಥವಾ ನಕ್ಷತ್ರದ್ದು ಅಥವಾ ತಮಗಿಷ್ಟವಾದ ಮೆಡಿಸಿನ್ ಪ್ಲಾಂಟ್ ಇಂಥದ್ದು ಮಾಡ್ಕೊಂಡಿದ್ದಾರೆ. ಆ ಮಕ್ಕಳಿಗೆ ಒಂದು ಎಸೆಟ್ ಇದ್ದಾಗೆ ಮುಂದೆ ಯಾವುದೋ ಒಂದು ಟೈಮಲ್ಲಿ ಅದಕ್ಕೆ ಒಳ್ಳೆ ರೇಟ್ ಸಿಗ್ಬೋದು. ಇದರಲ್ಲಿ ನಾವು ಆಕಾರ ಯಾವ್ದು ಕೊಡ್ತೀವೋ ಅದಕ್ಕೆ ಸಂಬಂಧಪಟ್ಟು ರೇಟ್ ಸಿಗ್ತದೆ. ತೆಕ್ಕಡುವವರು ಮತ್ತು ಕೊಡುವರ ಸಂಬಂಧಪಟ್ಟು ರೇಟ್ ಅದು ಅದು ಎಷ್ಟಕ್ಕೂ ಹೋಗ್ಬೋದು. ಈಗ ಒಂದು ಚಿತ್ರಕಾರ 1000 ಚಿತ್ರ ಬಿಡಿಸ್ತಾನೆ, ಅದರಲ್ಲಿ ಯಾರು ಒಂದ ಚಿತ್ರಕ್ಕೆ ರೇಟ್ ಬಂದ್ಬಿಡ್ತು ಅಂದ್ರೆ ಅನುಕೂಲ ಆಗ್ಬಿಡ್ತದೆ. ಹಿಂಗೆ ಬಹಳ ಸಂತೋಷ ಎಲ್ಲರ ಹೆಗಡೆಯವರೇ. ಈ ಬೋನ್ಸಾಯಿ ಅಥವಾ ಕುಬ್ಜ ಗಿಡಗಳನ್ನು ಅಭಿವೃದ್ಧಿಪಡಿಸುವಂತಹದ್ದು ಹೇಗೆ, ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ, ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೋನ್ಸಾಯಿ ಕೃಷಿ ಈ ಕುರಿತು ಕುಮಟಾ ತಾಲೂಕಿನ ಕಲ್ಲಪ್ಪೆಯ ಲಕ್ಷ್ಮೀನಾರಾಯಣ ರಾಮಚಂದ್ರ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ಸುಸ್ಥಿರ ಕೃಷಿಯಲ್ಲಿ ರಸಾವರಿ ಎನ್ನುವಂತಹದ್ದು ಒಂದು ಪ್ರಮುಖವಾದಂತಹ ಪದ್ಧತಿ. ಉತ್ತಮ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವುದು ಜೊತೆಗೆ ಉತ್ಪಾದನೆಯ ವೆಚ್ಚವನ್ನು ಕಡಿತಗೊಳಿಸುವುದು ಸುಸ್ಥಿರ ಕೃಷಿಯ ಪ್ರಮುಖವಾದಂತಹ ಗುರಿಯಾಗಿದೆ. ನಮ್ಮ ದೇಶದಲ್ಲಿ ಕಳೆದ 2 ದಶಕಗಳಿಂದ ಹನಿ ನೀರಾವರಿ ಪದ್ಧತಿಯು ರೈತರ ಹಾಗೂ ಸರ್ಕಾರದ ಸಂಸ್ಥೆಗಳಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನು ಕಂಡು ಸುಮಾರು ಪ್ರದೇಶದಲ್ಲಿ ವಿವಿಧ ಬೆಳೆಗಳಲ್ಲಿ ಇದು ಬಳಕೆಯಲ್ಲಿದೆ. ಏಲಕ್ಕಿ ಹಾಗೂ ಕರಿಮೆಣಸಿನಲ್ಲಿಯೂ ಕೂಡ ಇದು ಬೆಳಕಿಗೆ ಬರ್ತಾ ಇದೆ. ದೇಶದಲ್ಲಿ ಸುಮಾರು 2025ಕ್ಕೆ 10 million ಹೆಕ್ಟೇರ್ ಪ್ರದೇಶದಲ್ಲಿ ಹನಿ ನೀರಾವರಿ ಬಳಕೆಯಾಗುವಂತಹ ಅವಕಾಶ ಇದೆ. ಹನಿ ನೀರಾವರಿಯ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ನೀರಿನ ಮೂಲಕ ಕೊಡುವುದರಿಂದ ನೀರು ಮತ್ತು ಲವಣಗಳ ಬಳಕೆಯಿಂದ ಉತ್ತಮ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಸಾಂಪ್ರದಾಯಿಕವಾಗಿ ಗೊಬ್ಬರಗಳನ್ನು ಕೊಟ್ಟು ಹನಿ ನೀರಾವರಿಯನ್ನು ಅಳವಡಿಸುವುದರಿಂದ ಗಿಡಗಳಿಗೆ ಲವಣಾಂಶಗಳು ಸಿಗುವುದು ಕಡಿಮೆಯಾಗುತ್ತದೆ, ಗಿಡದ ಬೆಳವಣಿಗೆ ಉತ್ತಮವಾಗಿ ಬರುವುದಿಲ್ಲ. ಹಾಗಾಗಿ ಹನಿ ನೀರಾವರಿಯ ಜೊತೆಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ನೀರು ಮತ್ತು ಗೊಬ್ಬರದಿಂದ ಸಿಗುವ ಪ್ರಯೋಜನವನ್ನು ಹೆಚ್ಚಿಗೆ ಮಾಡಬಹುದು. ಯಾವುದೇ ಬೆಳೆಯನ್ನು ಬೆಳಿಬೇಕಿದ್ರೆ ಲವಣಾಂಶ ಮತ್ತು ನೀರಿನ ಸದ್ಬಳಕೆ ಬಹಳಷ್ಟು ಮುಖ್ಯವಾಗಿರುತ್ತದೆ. ಹನಿ ನೀರಾವರಿಯಿಂದ ನೀರನ್ನು ಪ್ರತಿ ದಿವಸ ಸ್ವಲ್ಪ ಸ್ವಲ್ಪವೇ ಪ್ರಮಾಣದಲ್ಲಿ ಬೇರಿನ ಭಾಗಕ್ಕೆ ಕೊಡುವಂತಹದ್ದು ಒಳ್ಳೆಯದು. ಹನಿ ನೀರಾವರಿ ಮುಖಾಂತರ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವುದರಿಂದ ರಾಸಾಯನಿಕ ಗೊಬ್ಬರವು ಗಿಡದ ಬೇರುಗಳ ಭಾಗಕ್ಕೆ ಸಿಗುತ್ತದೆ. ರಾಸಾಯನಿಕ ಗೊಬ್ಬರಗಳ ಉಪಯೋಗ ಜಾಸ್ತಿಯಾಗಿರುವುದರಿಂದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಹನಿ ನೀರಾವರಿಯನ್ನು ಕೊಡಲು ಪ್ರತಿ ಬೆಳೆಗಳಿಗೆ ಎಷ್ಟು ನೀರು ಹಾಗೂ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಎನ್ನುವುದನ್ನು ನಿರ್ಧರಿಸಬಹುದು. ಹೀಗೆ ನೀರಾವರಿಯ ಮೂಲಕ ರಸಗೊಬ್ಬರವನ್ನು ಕೊಡುವಂತಹದ್ದನ್ನು ರಸಾವರಿ ಅಂತ ಕರೀತಾರೆ. ಇದರಲ್ಲಿ ಅನೇಕ ಅನುಕೂಲತೆಗಳಿವೆ. ರಸಾವರಿ ಅಳವಡಿಕೆಯು ಹನಿ ನೀರಾವರಿಯ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ರಸಾವರಿ ಅಂದರೆ ಏಕಕಾಲದಲ್ಲಿ ನೀರು ಮತ್ತು ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳನ್ನು ಬೆಳೆಗೆ ಅಗತ್ಯವಾದ ಪ್ರಮಾಣದಲ್ಲಿ ಕಾರ್ಯನಿರತ ಬೇರುಗಳ ಸಮೂಹಕ್ಕೆ ಸೂಕ್ಷ್ಮ ನೀರಾವರಿ ಸಾಧನಗಳ ಮುಖಾಂತರ ಗಿಡಗಳ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಒದಗಿಸುವಂತಹದ್ದು. ಸಸ್ಯದ ಆರೋಗ್ಯಕರ ಬೆಳವಣಿಗೆಗೆ ಬಹು ಮುಖ್ಯವಾದಂತಹ ಅಂಶಗಳೆಂದರೆ ನೀರು ಮತ್ತು ಪೋಷಕಾಂಶಗಳು. ಈ ಎರಡು ಅಂಶಗಳನ್ನು ಬೆಳೆಯ ಬೆಳವಣಿಗೆಯ ಸಂದಿಗ್ಧ ಸಮಯದಲ್ಲಿ ಒದಗಿಸಿದರೆ ಬೆಳೆಯು ಪುಷ್ಟಿದಾಯಕವಾಗಿ ಬೆಳೆದು ಅತ್ಯುತ್ತಮ ಫಲವನ್ನು ನೀಡುತ್ತದೆ. ಬೆಳೆಯ ಬೇಡಿಕೆಗೆ ಅನುಸಾರವಾಗಿ ಅಲ್ಪ ಪ್ರಮಾಣದಲ್ಲಿ ಪದೇ ಪದೇ ಪೋಷಕಾಂಶಗಳನ್ನು ಒದಗಿಸುವುದರಿಂದ

ಬಾಬಾ ಮಾಲೆ ಬಳಗಾದೆ ಬಾಬಾ ಚಿಂತೆಗಳಿಗನ ಹತನಾದ ದೊಳು ಬುದ್ಧಿ